ನಾಲ್ಕರಿಂದ 10 ಮೊಟ್ಟೆಗಳನ್ನು ಇಡ್ತದೆ. ಈ ಮೊಟ್ಟೆಗಳು ಸುಮಾರು 1 ರಿಂದ 1.5 ಮಿಲಿಮೀಟರ್ ಉದ್ದವಿದ್ದು ಬೆಣೆಯ ಆಕಾರದಲ್ಲಿರ್ತವೆ. ನಂತರ ಈ ಮೊಟ್ಟೆಗಳು 2 ರಿಂದ 3 ದಿನಗಳಲ್ಲಿ ಒಡೆದು ಮರಿ ಹುಳುಗಳಾಗಿ ಕಾಯಿಗಳ ಒಳಗಡೆ ಹಣ್ಣಿನ ತಿರುಳನ್ನು ತಿಂತಾ ಇರ್ತದೆ. ಮೇಲ್ನೋಟಕ್ಕೆ ಹಣ್ಣುಗಳು ಚೆನ್ನಾಗಿ ಕಂಡು ಬಂದರೂ ಕೂಡ ಹಣ್ಣುಗಳನ್ನು ಕತ್ತರಿಸಿ ನೋಡಿದಾಗ ಕೊಳೆತದಂತಹ ರಸವು ಹೊರಗೆ ಬರ್ತಾ ಇರ್ತದೆ. ಕೊಳೆತ ಹಣ್ಣುಗಳು ಮಾಗುವ ಮುನ್ನವೇ ಉದುರಿ ಬೀಳ್ತವೆ. ನಂತರ ಬಲಿತ ಹುಳುಗಳು ಹಣ್ಣಿನಿಂದ ಹೊರಗೆ ಬಂದು ಮಣ್ಣಿನಲ್ಲಿ ಸುಮಾರು 5 ರಿಂದ 10 ಸೆಂಟಿಮೀಟರ್ ಆಳದಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. ಈ ಕೋಶಗಳು ಕಂದು ಬಣ್ಣದಿಂದ ಕೂಡಿದ್ದು ಕೊಳವೆಯ ಆಕಾರದಲ್ಲಿರುತ್ತವೆ ಮತ್ತು ಸುಮಾರು 5 ಮಿಲಿಮೀಟರ್ನಷ್ಟು ಉದ್ದವಾಗಿರುತ್ತದೆ. ನಂತರ 10 ರಿಂದ 14 ದಿವಸಗಳಲ್ಲಿ ಈ ಕೋಶಗಳಿಂದ ಪ್ರೌಢ ನೊಣಗಳಾಗಿ ಹೊರಬರುತ್ತವೆ. ಹೀಗೆ ಪೂರ್ಣ ಜೀವನ ಚಕ್ರವನ್ನು ಮುಗಿಸುವುದಕ್ಕೆ ಸುಮಾರು 4 ವಾರ ಅಥವಾ 1 ತಿಂಗಳ ಕಾಲಾವಕಾಶ ಬೇಕಾಗ್ತದೆ. ಬಾಧೆಗೆ ಒಳಗಾದಂತಹ ಹಣ್ಣುಗಳನ್ನು ಸೇವಿಸುವುದರಿಂದ ಅಜೀರ್ಣವು ಕೂಡ ಆಗಬಹುದು. ಇದರ ನಿರ್ವಹಣೆ ಅಷ್ಟು ಸುಲಭವಲ್ಲ. ಯಾಕಂತಂದರೆ ಒಂದು ನೊಣವು ಕಾಯಿಯ ಒಳಗಡೆ ಮೊಟ್ಟೆಯನ್ನು ಇಟ್ಟು ಯಾವುದೇ ಕೀಟನಾಶಕವನ್ನು ಎಷ್ಟೇ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿದರೂ ಕೂಡ ಅಷ್ಟೊಂದು ಪ್ರಯೋಜನವಾಗುವುದಿಲ್ಲ. ಹಾಗೆ ಹಾನಿಯಾಗುವಂತಹದ್ದು 100ಕ್ಕೆ 100ರಷ್ಟು ಖಚಿತವಾಗಿರುತ್ತದೆ. ಹೀಗಾಗಿ ಇದರ ನಿರ್ವಹಣೆಯನ್ನು ಮಾವು ಲಿಂಬೆ ಕಾಯಿ ಗಾತ್ರದ ಮಾವಿನಕಾಯಿ ಹಂತದಲ್ಲಿ ಮಾಡಬೇಕಾಗ್ತದೆ. ಈ ಕೀಟದ ನಿಯಂತ್ರಣಕ್ಕಾಗಿ ಮೋಹಕ ಬಲೆಗಳನ್ನು ಕಟ್ಟಬೇಕಾಗ್ತದೆ. ಮುಖ್ಯವಾಗಿ ಮೋಹಕ ಬಲೆಗಳು ಬೆಳೆಯಲ್ಲಿ ಈ ಕೀಟವನ್ನು ನಿಯಂತ್ರಿಸುವುದಕ್ಕೆ ಬಳಸಬಹುದು. ಇದನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದು. ಸುಮಾರು 5 ಸೆಂಟಿಮೀಟರ್ ಉದ್ದ ಹಾಗೂ ಅಗಲ ಮತ್ತು 0.4 ಸೆಂಟಿಮೀಟರ್ ದಪ್ಪ ಅಳತೆಯ 4 ಪ್ಲೈವುಡ್ ತುಂಡುಗಳನ್ನು ತಂತಿಯಿಂದ ಕಟ್ಟಿ ನಂತರ ಆಲ್ಕೋಹಾಲ್, ಮಿಥೈಲ್ ಯೂಜಿನಾಲ್ ಮತ್ತು ಇಮಿಡೋಕ್ಲೋಪ್ರೈಡ್ ಅಥವಾ ನುವಾನ್ ಅಥವಾ ಮೊನೋಕ್ರೋಟೋಫಾಸ್ ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕದ ಜೊತೆಗೆ ಈ 3ನ್ನು 7:5:2 ಅನುಪಾತದಲ್ಲಿ ದ್ರಾವಣವನ್ನಾಗಿ ತಯಾರಿಸಿಕೊಳ್ಳಬೇಕು. ನಂತರ ಪ್ಲೈವುಡ್ ಬಂಡಲನ್ನು ಈ ದ್ರಾವಣದಲ್ಲಿ 12 ತಾಸು ನೆನೆ ಇಡಬೇಕು. ನಂತರ 2 ಲೀಟರ್ ಗಾತ್ರದ ಅಗಲ ಬಾಯಿಯುಳ್ಳ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಂಡು ಬಾಟಲಿಯ ಕುತ್ತಿಗೆಯ ಭಾಗದಲ್ಲಿ 20 ಮಿಲಿಮೀಟರ್ ಅಳತೆಯ 4 ರಂಧ್ರಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ರೀತಿ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಪ್ಲೈವುಡ್ ತುಂಡನ್ನು ತಂತಿಯ ಸಹಾಯದಿಂದ ಒಳಗೆ ಕಟ್ಟಿ ಗಿಡಗಳಿಗೆ ಅಲ್ಲಲ್ಲಿ ನೇತು ಹಾಕಬೇಕು. ಪ್ರತಿ ಎಕರೆಗೆ ಸುಮಾರು 3 ರಿಂದ 4 ಬಲೆಗಳು ಬೇಕಾಗ್ತವೆ. ಹಣ್ಣು ನೊಣವು ಈ ಮೋಹಕ ಬಲೆಗೆ ಆಕರ್ಷಿಸಲ್ಪಟ್ಟು ಸಾಯ್ತವೆ. ಈ ರೀತಿ ತಯಾರು ಮಾಡಿರುವಂತಹ ಬಲೆಗಳು ಒಮ್ಮೆ ಹಾಕಿದರೆ ಕನಿಷ್ಠರಿಂದ 3 ರಿಂದ 4 ತಿಂಗಳವರೆಗೆ ಪರಿಣಾಮಕಾರಿಯಾಗಿ ನೊಣಗಳನ್ನು ಆಕರ್ಷಿಸಿ ಅವುಗಳನ್ನು ಹತೋಟಿಯಲ್ಲಿ ಇಡಬಹುದು. ಹಾಗೆಯೇ ಮಾಗಿರುವಂತಹ ಬಾಳೆಹಣ್ಣುಗಳನ್ನು 10%ಬೆಲ್ಲ ಮತ್ತು 1%ಕಾರ್ಬೋಫಿರಾನ್ ರಾಸಾಯನಿಕವನ್ನು ಮಿಶ್ರಣ ಮಾಡಿ ದ್ರಾವಣದಲ್ಲಿ ಅದ್ದಿ ಈಗಾಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲಿಯ ಒಳಗಡೆ ಕಟ್ಟಬಹುದು. ಅಲ್ಲಲ್ಲಿ ತೂಗು ಹಾಕುವುದರಿಂದ ಈ ಕೀಟದ ಹಾವಳಿಯನ್ನು ಹತೋಟಿಗೆ ತರಬಹುದು. ಪೂರ್ತಿ ಮಾಗಿರುವಂತಹ ಹಣ್ಣುಗಳನ್ನು ಗಿಡಗಳಲ್ಲಿ ಅಥವಾ ನೆಲದ ಮೇಲೆ ಬಿಡಬಾರದು. ಯಾಕಂದರೆ ಈ ಹಣ್ಣುಗಳಲ್ಲಿ ಹುಳಗಳು ತಮ್ಮ ವಂಶವನ್ನು ವೃದ್ಧಿಸುತ್ತವೆ. ಆದ್ದರಿಂದ ಕೆಳಗೆ ಬಿದ್ದ ಮತ್ತು ಕೀಟಬಾಧೆಗೆ ಒಳಗಾಗಿರುವಂತಹ ಹಣ್ಣುಗಳನ್ನು ಆರಿಸಿ 1 ಅಡಿ ಆಳದ ಗುಂಡಿ ತೋಡಿ ಅದರಲ್ಲಿ ಹಾಕಿ ಮಣ್ಣನ್ನು ಮುಚ್ಚಬೇಕು. ಕೀಟದ ಬಾಧೆಗೆ ಒಳಗಾದಂತಹ ತೋಟದಲ್ಲಿ ಹಣ್ಣುಗಳ ಕಟಾವು ನಂತರ ಮೇಲಿನ ಮೇಲೆ ಉಳುಮೆಯನ್ನು ಮಾಡಬೇಕು. ಬೇಸಿಗೆ ಸಮಯದಲ್ಲಿ ಗಿಡಗಳ ಸುತ್ತಲೂ ಆಳವಾಗಿ ಉಳುಮೆಯನ್ನು ಮಾಡುವುದರಿಂದ ಕೀಟದ ಕೋಶಗಳನ್ನು ಹತೋಟಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 54,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 31,000 ರಿಂದ 39,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 22,000 ರಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,016,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,012,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,850 ರಿಂದ 3,000 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,950 ರಿಂದ 3,200 ರೂಪಾಯಿಗಳು,